ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मानधन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित. 55 रूपए से 200 रूपए की मासिक किश्त देकर प्रवेश कर सकते हैं 18-40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जनसेवा केंद्र में जाएं और अपना निःशुल्क नामांकन कराएं. प्रधानमंत्री किसान मानधन योजना अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय भारत सरकार द्वारा जनहित में जारी. ರೈತ ಬಂಧುಗಳೇ ಈಗ ಕೇಳೋಣ ಮುಂಗಾರು ಬಿತ್ತನೆಯ ತಾಂತ್ರಿಕ ಕ್ರಮಗಳು. ಈ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಚಂದ್ರಕಾಂತ್ ಎಂ ಕಾಲಿಬಾವಿ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಂಧುಗಳೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈಗಾಗಲೇ ಕೆಲವು ಕಡೆ ಮುಂಗಾರು ಮಳೆ ಆರಂಭವಾಗಿದೆ. ಮುಂಗಾರಿನ ಬಿತ್ತನೆಗೆ ರೈತರು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಮುಂಗಾರು ಬಿತ್ತನೆಯ ಕ್ರಮಗಳು, ಅದರ ತಾಂತ್ರಿಕ ವಿಧಾನಗಳು ಏನೇನು ಇದಾವೆ ಅನ್ನೋದ್ರ ಬಗ್ಗೆ ನಮಗೆ ನಮ್ಮ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಖ್ಯಸ್ಥರು ಹಾಗೂ ಬೇಸಾಯ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಕಾಂತ್ ಎಂ ಕಾಲಿಭಾವಿಯವರು ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ. ಚಂದ್ರಕಾಂತ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮ್ಮೆಲ್ಲರ ರೈತರ ಪರವಾಗಿ ನಿಮಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಸರ್, ಈಗ ಬಹಳ ಮುಖ್ಯವಾಗಿ ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿದೆ, ರೈತರು ಬಿತ್ತನೆಯ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದರೆ ಕೆಲವು ಕಡೆ ಬಿತ್ತುವ ಕ್ರಮಗಳಲ್ಲೂ ಸಹಿತ ಮುಂದಾಗಿರಬಹುದು. ಆದ್ರೆ ನಮ್ಮ ರೈತರಿಗೆ ಬಹಳ ಮುಖ್ಯವಾಗಿ ಬಿತ್ತನೆಯ ಕ್ರಮಗಳ ಒಂದು ತಾಂತ್ರಿಕ ವಿಧಾನಗಳ ಬಗ್ಗೆ ಒಂದಿಷ್ಟು ಮಾಹಿತಿಯ ಅಗತ್ಯವಿರುತ್ತದೆ. ಎಷ್ಟೋ ರೈತರು ಒಂದು ಪಾರಂಪರಿಕ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ರೂ ಸಹಿತ ಎಲ್ಲೋ ಕೆಲವೊಮ್ಮೆ ಮಾಹಿತಿಯ ಕೊರತೆಯಿಂದಲೋ ಅಥವಾ ಹವಾಮಾನದ ವೈಪರೀತ್ಯದಿಂದಲೋ ಅಥವಾ ಬೆಳೆಗಳನ್ನು ಬೆಳೆಯುವ ಹಂತದಲ್ಲಿ ಕೈಗೊಳ್ಳಬೇಕಾಗಿರ್ತಕ್ಕಂಥ ನಿರ್ಧಾರಗಳಲ್ಲಾಗುವ ಅಡಚಣೆಗಳಿಂದಲೋ ಏನಾದರೂ ತೊಂದರೆಗಳಾಗುವ ಸಾಧ್ಯತೆಗಳಿರ್ತದೆ. ಈ ಬಗ್ಗೆ ತಾವು ತಜ್ಞರು, ಅದರಲ್ಲೂ ವಿಶೇಷವಾಗಿ ಬೇಸಾಯ ತಜ್ಞರಾಗಿ ನಮ್ಮ ರೈತರಿಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಬಹಳ ಮುಖ್ಯವಾದ ಆರಂಭದ ಪ್ರಶ್ನೆ ಏನು ಅಂದ್ರೆ, ಪ್ರಸಕ್ತ ಸಾಲಿನಲ್ಲಿ ನಮ್ಮ ರೈತರು ಅಂದ್ರೆ ಈ ಮುಂಗಾರಿನ ಹಂಗಾಮಿನಲ್ಲಿ ನಮ್ಮ ರೈತರು ಯಾವ್ಯಾವ ಬೆಳೆಗಳನ್ನ ಬೆಳೆಯಬಹುದು, ಯಾವ್ದು ಸೂಕ್ತ ಅಂತೀರಾ ಸರ್? ಈಗಾಗಲೇ ಮುಂಗಾರು ಹಂಗಾಮಿನ ಹವಾಮಾನದ ಒಂದು ಇಲಾಖೆಯ ಪ್ರಕಾರ ಈ ವರ್ಷ ನಮಗೆ ಉತ್ತಮವಾದ ಒಂದು ಮಳೆ ಇರುವುದರಿಂದ ನಾವು ಉತ್ತಮವಾದ ಬೆಳೆಯನ್ನೇ ನಾವು ಕೂಡ ರೈತರು ಕೂಡ ಬೆಳಿಬಹುದು ಈ ಒಂದು ಸಂದರ್ಭದಲ್ಲಿ. ಯಾಕಂದ್ರೆ ಹವಾಮಾನ ಇಲಾಖೆ ಈಗಾಗಲೇ ನಮಗೆ ರೈತ ಬಾಂಧವರಿಗೆ ತಿಳಿಸಿ ಪ್ರಸಕ್ತ ಸಾಲಿನಲ್ಲಿ ಒಳ್ಳೆಯ ಮಳೆಯ ಒಂದು ಸಂಭವವಿರುವುದರಿಂದ ರೈತರು ಕೂಡ ಉತ್ತಮವಾದ ಬೆಳೆಯನ್ನ ಬೆಳಿಬಹುದು. ಹೌದು ಸರ್, ಈ ಸಂದರ್ಭದಲ್ಲಿ ರೈತರು ಈಗಾಗಲೇ ಮುಂಗಾರು ನಮಗೆ 2ನೇ ವಾರ ಶುರುವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಈಗ ಬಿದ್ದಂತ ಮಳೆಗೆ ನಾವು ನಮ್ಮ ರೈತರು ಮೇನ್ ನಮ್ಗೆ ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆ ಆಗ್ಬೇಕು, ಉತ್ತಮವಾದ ಒಂದು ಬೆಳೆನ ನಾವು ಆಯ್ಕೆ ಮಾಡ್ಬೇಕಂದ್ರೆ ಪ್ರಸಕ್ತ ಸಾಲಿನಲ್ಲಿ ಈ ಮಳೆಯ ಆಧಾರದ ಮೇಲೆ ನಾವು ಈಗ ಈ ಒಂದು ಜೂನ್ ತಿಂಗಳ 2ನೇ ಮತ್ತು 3ನೇ ವಾರದವರೆಗೂ ನಮ್ಮ ರೈತರು ಈ ಹೆಸರು, ಉದ್ದು, ಆಮೇಲೆ ಸೂರ್ಯಕಾಂತಿ, ಹೈಬ್ರಿಡ್ ಜೋಳ, ಮೆಕ್ಕೆಜೋಳ ಹಾಗೂ ತೊಗರಿ ಬೆಳೆಯನ್ನ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ರೈತರು ಬೆಳೆಯಬಹುದಾಗಿದೆ ಸರ್. ಹೆಸರು ಬೆಳಿಬಹುದು, ಸೂರ್ಯಕಾಂತಿ ಬೆಳಿಬಹುದು, ಆಮೇಲೆ ಉದ್ದು ಬೆಳಿಬಹುದು. ಇತ್ತೀಚಿನ ದಿನಗಳಲ್ಲಿ ಎಳ್ಳು ಕೂಡ ನಮ್ಮ ರೈತರು ಬೆಳಿಬಹುದಾರೆ. ಯಾಕಂತಂದ್ರೆ ನಾವು ಪ್ರತಿ ವರ್ಷ ಬರೀ ಮೂವಿನ ಜೋಳವನ್ನ ಅಥವಾ ಮೆಕ್ಕೆಜೋಳವನ್ನ ಬೆಳಕಂತ ಹೋಗಿರುವುದರಿಂದ ಈ ಒಂದು ಸಂದರ್ಭದಲ್ಲಿ ಒಂದು ಸೈನಿಕ ಹುಳದ ಬಾಧೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಮ್ಮ ರೈತರು ಆ ಒಂದು ಬೆಳೆ ಪರಿವರ್ತನೆ ಮಾಡೋದ್ರಿಂದ ಕೂಡ ಆ ಒಂದು ಬಾಧೆಯನ್ನ ಕೂಡ ನಮ್ಮ ರೈತರು ಕಡಿಮೆ ಮಾಡಬಹುದು ಸರ್. ಸರ್, ಈಗ ಬಹಳ ಮುಖ್ಯವಾಗಿ ಈಗ ಈ ಮುಂಗಾರಿನಲ್ಲಿ ಕೆಲವರು ಏಕದಳ ಬೆಳೆಗಳನ್ನ ಬಿತ್ತನೆ ಮಾಡ್ತಾರೆ, ದ್ವಿದಳ ಬೆಳೆಗಳನ್ನ ಬಿತ್ತನೆ ಮಾಡ್ತಾ ಹೋಗ್ತಾರೆ. ನಮ್ಮ ರೈತರು ಈ ಬೆಳೆಗಳನ್ನ ಬೆಳಿಬೇಕನ್ನೋದಾದ್ರೆ ಯಾವ ರೀತಿಯ ಜೈವಿಕ ಗೊಬ್ಬರಗಳನ್ನ ಬಳಸಬೇಕು ಅಂತೀರಿ? ಈಗ ನಮ್ಮ ರೈತರಿಗೆ ಹೇಳ್ಬೇಕಂದ್ರ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಕೂಡ ನಾವು ಏಕದಳ ಬೆಳೆಗಳಲ್ಲಿ ತೃಣಧಾನ್ಯಗಳನ್ನು ಕೂಡ ನಾವು ಇಲ್ಲಿ ಕಾಣ್ತೇವೆ. ಏಕದಳ ಬೆಳೆಗಳಲ್ಲಿ ಹೈಬ್ರಿಡ್ ಜೋಳ, ಮೆಕ್ಕೆಜೋಳ, ಸಜ್ಜೆ, ಆಮೇಲೆ ರಾಗಿ, ನವಣಿ, ಸಾಮೆ, ಕೊರಲೆ, ಊದಲು, ಇವು ಎಲ್ಲಾ ಏಕದಳ ಬೆಳೆಗಳೇ. ಇನ್ನು ನಾವು ದ್ವಿದಳ ಧಾನ್ಯಕ್ಕೆ ಬಂದ್ರ ದ್ವಿದಳ ಧಾನ್ಯದಲ್ಲಿ ಹೆಸರು, ಉದ್ದು, ಆಮೇಲೆ ತೊಗರಿ, ಇವೆಲ್ಲ ಆ ದ್ವಿದಳ ಧಾನ್ಯದಲ್ಲಿ ನಾವು ಮುಂಗಾರಿಯಲ್ಲಿ ಬೆಳೀತಕ್ಕಂತ ಬೆಳೆಗಳು. ಇತ್ತೀಚಿನ ದಿನಗಳಲ್ಲಿ ಮಡಿಕೆ ಆಗ್ಲಿ, ಅದು ಕೂಡ ಅಲಸಂದಿ, ಮಡಕೆ, ಇವನ್ನ ನಾವು ಏಕದಳ ಬೆಳೆಯಾಗಿ ಮತ್ತು ದ್ವಿದಳ ಧಾನ್ಯದ ಬೆಳೆಯಾಗಿ ಬೆಳೆಯುವ ಸಂದರ್ಭದಲ್ಲಿ ರೈತರು ಜೈವಿಕ ಗೊಬ್ಬರವನ್ನ ತಪ್ಪದೇ ಬಳಸ್ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ರಾಸಾಯನಿಕ ಗೊಬ್ಬರದ ರೇಟು ತುಂಬಾ ಜಾಸ್ತಿ ಆಗ್ತಾ ಇದೆ. ರೈತರು ಅದನ್ನ ಒಂದು ವೈಜ್ಞಾನಿಕ ರೀತಿಯಿಂದ ನಾವು ಜೈವಿಕ ಗೊಬ್ಬರವನ್ನ ಬಳಸೋದ್ರಿಂದನೇ ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನ ನಾವು ಇಲ್ಲಿ ಕಡಿಮೆ ಮಾಡಬಹುದು. ಉದಾಹರಣೆಗೆ ಒಂದು ಏಕದಳ ಬೆಳೆಯನ್ನ ನಾವು ತೆಗೆದುಕೊಂಡ್ರ ಗೋವಿನ ಜೋಳ ಇರ್ಬೋದು, ಹೈಬ್ರಿಡ್ ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಅಥವಾ ರಾಗಿ, ನವಣಿ, ಇಂಥ ಒಂದು ಬೆಳೆಗಳಿಗೆ ಎಲ್ಲಾ ರೈತರು ಜೈವಿಕ ಗೊಬ್ಬರವನ್ನ ಈ ಅಜೋಕ್ತರಿಂದ ಮತ್ತು ಅಜಿತೋ ಬ್ಯಾಕ್ಟರ್ ಅಂತ ಹೇಳಿ ಸಿಗುತ್ತೆ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೂಡ ರೈತರು ಈ ಒಂದು ಜೈವಿಕ ಗೊಬ್ಬರವನ್ನ ಬಳಸ್ಬೋದು. ಇದು ಒಂದು ಎಕರೆಗೆ ಈ ಅಜೋಕ್ತರಿಲಮ್ ಆಗ್ಲಿ ಅಜಿತೋ ಬ್ಯಾಕ್ಟರ್ ಭತ್ತದ ಬೆಳೆಗೆ ಕೂಡ ನಾವು ಬೆಳಿಬಹುದು. ಮುಖ್ಯವಾಗಿ ಅದು ನೀರಾವರಿ ಬೆಳೆ ಆಗಿರೋದ್ರಿಂದ ಈ ಒಂದು ಭತ್ತಕ್ಕೂ ಕೂಡ ಈ ಒಂದು ಜೈವಿಕ ಗೊಬ್ಬರವನ್ನ ನಾವು ಬಳಸ್ಬೇಕಾಗಿರುತ್ತೆ ಸರ್. ಇಂಥ ಸಂದರ್ಭದಲ್ಲಿ ಅಜೋಕ್ತರಿಲಮ್ ಅಜಿತೋ ಬ್ಯಾಕ್ಟರ್ ಆಗ್ಲಿ, ಆಮೇಲೆ ಇನ್ನು ರಂಜಕ ಕರಗಿಸುವ ಜೀವಾಣು ಅಂತಂದ್ರೆ PSB, ರಂಜಕ ಕರಗಿಸುವ ಜೀವಾಣು ಅಂತ ಕರಿತೇವೆ. ಇದನ್ನು ಕೂಡ ನಾವು ಎಕರೆಗೆ ಸುಮಾರು 200-250 ಗ್ರಾಂ ಪ್ರತಿ ಎಕರೆಗೆ ಕೆಜಿ ಬೀಜಕ್ಕೆ ನಾವು ಬಳಸಬೇಕಾಗಿರುತ್ತೆ. ಓಹೋ, ಅಂದ್ರೆ ಇವೆಲ್ಲ ಬೀಜೋಪಚಾರದ ಸಂದರ್ಭದಲ್ಲಿ ಬಳಕೆ ಮಾಡಬಹುದು. ಏಕದಳ ಬೆಳೆಗಳಿಗೆ ಬಳಸ್ತಕ್ಕಂತ ಜೈವಿಕ ಗೊಬ್ಬರಗಳು, ಜೈವಿಕ ಗೊಬ್ಬರ. ಅದ್ರ ಜೊತೆಗೇನೆ ಇನ್ನೊಂದು ನಮ್ಗೆ ಏಕದಳ ಬೆಳೆಗಳಿಗೆ ಅಂದ್ರೆ ಟ್ರೈಕೋಡರ್ಮ ಕೂಡ ನಾವು ಬಳಸಬೇಕಾಗುತ್ತೆ. ಇವನ್ನ ನಾವು ಬಳಸುವಾಗ ರೈತರು ಪ್ರತಿ ಎಕರೆಗೆ ಬೇಕಾಗಿರ್ತಕ್ಕಂತ ಏಕದಳ ಬೆಳೆಯನ್ನ ನಾವು ತೆಗೆದುಕೊಂಡು ಒಂದು ಪಾಲಿಥಿನ್ ಶೀಟ್ ಅಲ್ಲಿ ಹಾಕಿ ಬೆಲ್ಲದ ಸ್ವಲ್ಪ ಪಾನಕದ ನೀರನ್ನ ನಾವು ಬಳಸಬೇಕಾಗಿರುತ್ತೆ. ಬೆಲ್ಲದ ನೀರನ್ನ ಬಳಕೆ ಮಾಡೋದ್ರಿಂದ ಅಂಟು ದ್ರಾವಣ ಬೆರೆಸಿ ಈ ಅಜೋಸ್ಟರ್ನಮ್ಮು, PSB, ಟ್ರೈಕೋಡರ್ಮ ಪುಡಿಯನ್ನ ನಾವು ಬೀಜೋಪಚಾರ ಮಾಡಿ ಕನಿಷ್ಠ ಪಕ್ಷ ನಮಗೆ ಅರ್ಧ ತಾಸಿನಿಂದ ಒನ್ ಅವರ್ ನೆಲಲ್ಲಿ ನಾವು ಹಾಕ್ಬೇಕಾಗಿರುತ್ತೆ, ಒಣಗಿಸಬೇಕು. ಒಣಗಿಸಬೇಕಾಗಿರುತ್ತೆ ಅಂದ್ರೆ ಬೀಜೋಪಚಾರ ಮಾಡಿ ಒಂದು ಅರ್ಧ ತಾಸಿನಿಂದ ಒನ್ ಅವರ್ ನೆಲದಲ್ಲಿ ಇಟ್ಟು ನಂತರ ನಾವು ಬಿತ್ತನೆಗೆ ಕೈಗೊಳ್ಳೋದ್ರಿಂದ ಉತ್ತಮವಾದ ಒಂದು ಇಳುವರಿಯನ್ನು ಕೂಡ ನಾವು ಪಡಿಬಹುದು ಸರ್. ಇಲ್ಲಿ ಅಜೋಸ್ಟರ್ನಮ್ಮನ್ನ ನಾವು ಜೋಳ, ರಾಗಿ, ಭತ್ತ, ಗೋವಿನ ಜೋಳಕ್ಕ ನಾವು ಬಳಸೋದ್ರಿಂದ ಶೇಕಡಾ 20-25% ನಾವು ಯೂರಿಯಾದ ಪ್ರಮಾಣ, ಸಾರಜನಕದ ಪ್ರಮಾಣವನ್ನ ನಾವು ಇಲ್ಲಿ ಕಡಿಮೆ ಮಾಡ್ಬೋದು ಸರ್. ಅದ್ರ ಜೊತೆಗೆ ನಿಮ್ ರಂಜಕವನ್ನ ಬಳಸೋದ್ರಿಂದ ಕೂಡ ನಾವು DAP ಪ್ರಮಾಣವನ್ನ ಸುಮಾರು 10-15% ಅಷ್ಟು ನಾವು ಕಡಿಮೆ ಮಾಡಬಹುದಾಗಿದೆ. ಲಾಭ ಆಗುತ್ತೆ ಈ ಜೈವಿಕ ಗೊಬ್ಬರ ನಾವು ಬಳಸೋದ್ರಿಂದಲೇ ಒಂದು ನಾವು ಬೀಜೋಪಚಾರ ಮಾಡಿ ನಾವು ನೆಲಕ್ಕೆ ಬಿದ್ದಾಗ ಅಲ್ಲಿ ಜೈವಿಕ ಜೀವಾಣುಗಳ ಕ್ರಿಯೆ ಆಗುತ್ತೆ. ಅದ್ರ ಜೊತೆಗೆ ನಾವು ಹಾಕಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ ಬೇಗ ಕರಗಿಸಿ ಬೆಳೆಗೆ ಒದಗಿಸುವ ಕಾರ್ಯವನ್ನ ಈ ಜೈವಿಕ ಗೊಬ್ಬರಗಳು ಮಾಡ್ತಾವೆ ಸರ್. ಓಹೋ ಸರ್, ಈಗ ನೀವು ಬೀಜೋಪಚಾರಕ್ಕೆ ಬಳಕೆ ಮಾಡುವಂತ ಔಷಧಿಗಳ ಬಗ್ಗೆ ಹೇಳಿದ್ರಿ. ಮಣ್ಣಿಗೆ ರೈತರು ಕೊಡಬೇಕಾಗಿರ್ತಕ್ಕಂತಹ ಜೈವಿಕ ಗೊಬ್ಬರಗಳಾಗಿರ್ಬೋದು ಅಥವಾ ಮಣ್ಣಿನ ಆರೈಕೆ ಮಾಡೋದು ಮೊದಲು ಸಿದ್ಧತೆ ಮಾಡ್ಕೊಳ್ಳುವಂತದ್ದು ಯಾವ ಕ್ರಮದಲ್ಲಿ ಇರುತ್ತೆ ಸರ್? ಹೇಗೆ ಮಾಡೋದು ಸೂಕ್ತ ಅಂತೀರಾ? ಈಗ ಉದಾಹರಣೆಗೆ ನಮ್ಮ ರೈತರು ಬಿತ್ತೋದಕ್ಕಿಂತ ಮೊದಲು ಬೇಸಿಗೆಯಲ್ಲಿ ಅಂದ್ರೆ ನಮಗೆ ಹುಳದ ಬಾಧೆ ಆಗ್ಲಿ, ಒಂದು ನೀರಿನ ಮಣ್ಣು ನೀರು ಸಂರಕ್ಷಣೆ ನಮಗೆ ಚೆನ್ನಾಗಿ ಆಗ್ಬೇಕಂದ್ರೆ ಬೇಸಿಗೆಯಲ್ಲಿ ಹಾಗೆ ಉಳಿಮೆಯನ್ನ ರೈತರು ಮಾಡ್ಬೇಕು. ಭೂಮಿ ಸಿದ್ಧತೆಯನ್ನ ಸುಮಾರು 2 ರೆಂಟಿನ 2 ವರ್ಷಕ್ಕೊಂದ್ಸರಿ ಆಗ್ಲಿ, 3 ವರ್ಷಕ್ಕೊಂದ್ಸರಿ ಎಂಡಿಪ್ಲು ಅಂತ ನಾವು ಕರಿತೇವೆ. ಆಳವಾದ ರೆಂಟಿಯನ್ನ ಬೇಸಿಗೆಯಲ್ಲಿ ಉಳಿಮೆ ಮಾಡಿದಾಗ ಅಲ್ಲಿ ಅನೇಕ ರೋಗಗಳು ಮತ್ತು ಕೀಟಗಳು ತಯಾರಿಕ್ಕಿಂತ ಮೊದಲು ತತ್ತಿ ಕೋಶ ಇಟ್ಟು ಸತ್ಬಿಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಭೂಮಿ ತಯಾರನ್ನ ನಮ್ಮ ರೈತರು ಇತ್ತೀಚೆಗೆ ನಾವು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಇರಬಹುದು ಅಥವಾ ಮಳೆ ಆಶ್ರಿತ ಮತ್ತು ನೀರಾವರಿಯಲ್ಲಿ ಬೆಳಿತಕ್ಕಂತ ಬೆಳೆಯನ್ನ ರೈತರು ಮುಂಗಾರಿ ಹಿಂಗಾರಿ ಕಟಾವು ಯಾರು ಕೂಡ ಹೊರಗೆ ಹೋಗಂಗಿಲ್ಲ ಸರ್. ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಕೃಷಿ ತ್ಯಾಜ್ಯ ವಸ್ತುಗಳು ಏನೇನಿದವು ಆಮೇಲೆ ಅಲ್ಲಿ ಭತ್ತದ ಕೌಲಿ ಇರಬಹುದು, ಮೆಕ್ಕೆಜೋಳದ ಕೌಲಿ ಇರಬಹುದು, ಮುಂಗಾರಿ ಮತ್ತೆ ಹಿಂಗಾರಿ ಬೆಳಿತಕ್ಕಂತ ಬೆಳೆಯ ಕೌಲಿಗಳು ಮತ್ತು ರೌದಿ ಏನಿರುತ್ತೆ ಎಸ್ಡಿಟೀಸ್ ನಮ್ಮ ರೈತರು ಹಂಗ ಹೊಂದಾಗ್ಬಿಟ್ಟಿರುತ್ತೆ. ಏಪ್ರಿಲ್ ಮೇ ದಲ್ಲಿ ಮಳೆ ಆಗುತ್ತೆ ಅವಾಗ ಮಾತ್ರ ರೆಂಟಿಯನ್ನ ಹೊಡಿಲಿಕ್ಕೆ ನಮ್ಮ ರೈತರು ಹೋಗ್ತಾ ಇದಾರೆ. ಇಂಥ ಸಂದರ್ಭದಲ್ಲಿ ನಮಗೆ ಸಮಯದ ಒಂದು ಸದುಪಯೋಗವನ್ನ ನಮ್ಮ ರೈತರು ಮಾಡಿಕೊಳ್ಬೇಕಾಗುತ್ತೆ. ಭೂಮಿಯ ಸಿದ್ಧತೆಯನ್ನ ನಾವು ಯಾವುದೇ ಒಂದು ಮುಂಗಾರಿ ಬೆಳೆಯನ್ನ ನಾವು ಭೂಮಿ ಸಿದ್ಧತೆ ಮಾಡುವಂತಂದ್ರೆ ಕನಿಷ್ಠ ಪಕ್ಷ ಒಂದರಿಂದ ಎರಡು ಮೊದಲ ನಾವು ರೆಂಟಿಯನ್ನ ಹೊಡಿಬೇಕಾಗುತ್ತೆ. ಆಮೇಲೆ ರೋಟೋವೇಷನ್ ಮೂಲಕ ಅದನ್ನ ನಾವು ಹೊಡೆಯೋದ್ರಿಂದ ಎರಡು ಸರಿ ರೆಂಟಿ ಮತ್ತು ಕುಂಟಿಯನ್ನು ಹೊಡೆಯುವ ಕೆಲಸವನ್ನ ಒಂದು ಸರಿ ನಾವು ಆಳವಾಗಿ ರೆಟ್ಟಿ ಹೊಡೆದು ರೋಟೋವೇಟರ್ನ ಒಂದು ಸೂಕ್ತವಾದ ಮಳೆ ಆದ್ಮೇಲೆ ನಾವು ರೋಟೋವೇಟರ್ ಬರ್ತದ್ರಿಂದ ಅಲ್ಲಿರ್ತಕ್ಕಂತ ಎಲ್ಲಾ ಕೃಷಿ ತ್ಯಾಜ್ಯ ವಸ್ತುಗಳು ಏನಾಗ್ತವೆ ಮಣ್ಣಿಗೆ ಸೇರ್ತವೆ. ಮಣ್ಣಿಗೆ ಸೇರಿದಾಗ ಅಲ್ಲಿ ಇರ್ತಕ್ಕಂತ ಎಲ್ಲಾ ತ್ಯಾಜ್ಯ ವಸ್ತುಗಳು ಕೊಳೆತು ಗೊಬ್ಬರ ಆಗೋದ್ರಿಂದ ಮತ್ತು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಳ್ಳಕ್ಕೆ ಈಸಿ ಆಗ್ತದೆ. ಅದಕ್ಕೆ ಎಷ್ಟೋ ನಮ್ಮ ರೈತರು ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ನಮಗೆ ಮಳೆ ಬಿದ್ದ ತಕ್ಷಣ ಎತ್ತರ ಮೇಲೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನ ನಮ್ಮ ರೈತರು ಆರಿಸಿ ಆ ಕಂಟಿಕರ್ಗೆ ಸುಡೋದನ್ನ ನಾವು ಕಾಣ್ತಾ ಇರ್ತೇವೆ ಹೊಲದಲ್ಲಿ ಗದ್ದೆಗಳಲ್ಲಿ. ಅದನ್ನ ನಮ್ಮ ಭೂಮಿಗೆ ಬೇಕಾಗಿರ್ತಕ್ಕಂಥ ಕೃಷಿ ತ್ಯಾಜ್ಯ ವಸ್ತುಗಳು ಅಲ್ಲೇ ಮಣ್ಣಲ್ಲಿ ಕೊಳೆತು ಗೊಬ್ಬರ ಆಗೋದ್ರಿಂದ ಮಣ್ಣಿನ ಭೌತಿಕ ಗುಣ, ರಾಸಾಯನಿಕ ಗುಣ ಮತ್ತು ಜೈವಿಕ ಗುಣಗಳನ್ನು ಕಾಪಾಡಿಕೊಂಡಾಗ ಮಾತ್ರ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗ್ಲಿಕ್ಕೆ ಸಾಧ್ಯ ಇದೆ ಸರ್. ಅಂದ್ರೆ ಹೊಲದಲ್ಲಿ ಇರ್ತಕ್ಕಂಥ ತ್ಯಾಜ್ಯಗಳನ್ನ ಸುಡಬಾರ್ದು. ಸುಡಬಾರ್ದು ಸರ್, ಯಾವುದೇ ಕಾಲಕ್ಕೂ ನಮ್ಮ ರೈತರು ಕಡ್ಡಿ ಪೆಡಿಗೆ ತೆಗೆದುಕೊಂಡು ಹೊಲಕ್ಕನೆ ಹೋಗ್ಬಾರ್ದು. ಅಲ್ಲಿರ್ತಕ್ಕಂಥ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನ ರೆಂಟಿ ಹೊಡೆಯೋದು ಮತ್ತು ರೋಟೋವೀಟರ್ ಬಳಕೆಯಿಂದ ಅಲ್ಲಿ ಏನಂತವೋ ಅದು ಬೆಳೆದು ಗೊಬ್ಬರ ಆಗುತ್ತೆ. ಅದು ಅಲ್ಲೇ ಮಣ್ಣಲ್ಲಿ ಬೆಳೆದಾಗ ಮಣ್ಣಿನಲ್ಲಿ ಗೊಬ್ಬರ ಆಗತ್ತೆ ಬಿಡಬೇಕು ಸರ್. ಅದು ಭತ್ತ ಬೆಳಿತಕ್ಕಂತ ರೈತರನ್ನ ನಾವು ಕಾಣಬಹುದು, ಕಬ್ಬು ಬೆಳಿತಕ್ಕಂತ ರೈತರನ್ನ ನಾವು ಅಲ್ಲಿ ಕಾಣಬಹುದು. ಅಲ್ಲಿ ಅನೇಕ ತ್ಯಾಜ್ಯ ವಸ್ತುಗಳನ್ನ ಕಬ್ಬಿನ ರೌಂಡಿಯನ್ನ ಭತ್ತದ ಹುಲ್ಲನ್ನ ಸುಡೋದನ್ನ ಕಾಣ್ತದೆ. ಅದು ಸುಡೋದ್ರಿಂದ ಒಂದು ನಮ್ಮ ರೈತರಲ್ಲಿ ತಲೆ ಏನಿರುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ಹುಳುಗಳು ಮತ್ತು ರೋಗಗಳು ತಪ್ಪೋಗ್ತವಂತ. ಅದು ಒಂದು ಸೈಡ್ ಆದ್ರೆ ಇನ್ನೊಂದು ಸೈಡ್ ಭೂಮಿಗೆ ಬೇಕಾಗಿರ್ತಕ್ಕಂಥ ಏನು ಆರ್ಗ್ಯಾನಿಕ್ ಮ್ಯಾಟರ್ ಅಂತ ನಾವೇನ್ ಕರಿತೀವಿ ಅದು ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ಸಗಣಿ ಗೊಬ್ಬರ ಹಾಕ್ತಾ ಇಲ್ಲ. ಪ್ರತಿಯೊಂದು ಬೆಳೆಗೂ ಕೂಡ ಮಿನಿಮಮ್ ನಮಗೆ ಒಂದೂವರೆಯಿಂದ ಎರಡರಿಂದ ಮೂರು ಟನ್ ಸಗಣಿ ಗೊಬ್ಬರ ಬೇಕಾಗುತ್ತೆ ಪ್ರತಿ ವರ್ಷ ಪ್ರತಿ ಬೆಳೆಗಳಿಗೂ ಕೂಡ. ಹೀಗಾಗಿ ಏನಾಗಿದೆ ನಮ್ಮ ರೈತರು ಆ ಒಂದು ಸಾವಯವ ಗೊಬ್ಬರ ಬಳಸೋದನ್ನೇ ನೇರವಾಗಿ ಸರ್ಕಾರಿ ಗೊಬ್ಬರ ರಾಸಾಯನಿಕ ಗೊಬ್ಬರಕ್ಕೆ ಹೋಗೋದ್ರಿಂದ ಅಲ್ಲಿ ಮುಂದಿನ ಒಂದು ಗುಣಧರ್ಮ ನಾವು ಏನು ಫಲವತ್ತತೆಯನ್ನ ಕಾಪಾಡಿಕೊಂಡದರಲ್ಲಿ ಸ್ವಲ್ಪ ಹಿನ್ನಡೆಯಾಗಿ ಮಣ್ಣಿನ ಫಲವತ್ತತೆ ಕೂಡ ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸ್ತಾ ಹೋಗ್ತಾ ಇದೆ ಸರ್. ಸೊ ಇನ್ನೊಂದೇನು ಅಂದ್ರೆ ಬಹಳ ಮುಖ್ಯವಾಗಿ ರೈತರು ಮಣ್ಣಿನ ಪರೀಕ್ಷೆಗೆ ಮುಂದಾಗ್ಬೇಕು ಅಂತಕ್ಕಂಥದ್ದು ಸರ್ಕಾರ ಬಹಳ ಮುತುವರ್ಜಿ ವಹಿಸಿ ರೈತರಿಗೆ ಅರಿವು ಮೂಡಿಸ್ತಾ ಇದೆ. ಈ ಮಣ್ಣಿನ ಪರೀಕ್ಷೆ ಮಾಡಿಸೋದಾಗಿರ್ಬೋದು ಅಥವಾ ನೀರಿನ ಪರೀಕ್ಷೆ ಮಾಡಿಸೋದಾಗಿರ್ಬೋದು, ಇವುಗಳಿಗೆ ರೈತರು ಮುಂದಾಗುವುದರಿಂದ ಅಂದ್ರೆ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನೀರು ಪರೀಕ್ಷೆ ಮಾಡೋದ್ರಿಂದ ರೈತರಿಗೆ ಯಾವ್ಯಾವ ರೀತಿಯ ಸಹಾಯವಾಗುತ್ತೆ, ಲಾಭವಾಗುತ್ತೆ ಸರ್? ಒಂದು ನಾವು ಬಿತ್ತೋದಕ್ಕಿಂತ ಮೊದ್ಲೇ ನಮ್ಮ ರೈತರು ಮಣ್ಣನ್ನ ಮಳೆ ಆಶ್ರಿತ ಇರ್ತಕ್ಕಂಥ ರೈತರು ಮಣ್ಣನ್ನ ಪರೀಕ್ಷೆ ಮಾಡಿ ಬಿತ್ತೋದ್ರಿಂದ ಒಂದು ರಾಸಾಯನಿಕ ಗೊಬ್ಬರದ ಪ್ರಮಾಣ ಪ್ರತಿಯೊಬ್ಬ ರೈತನಲ್ಲಿ ಒಂದು ಸಾಯಿ ಹೆಲ್ತ್ ಕಾರ್ಡ್ ಅಂತ ನಾವು ಕರಿತೇವೆ, ಮಣ್ಣು ಆರೋಗ್ಯ ಕಾರ್ಡ್ ಅಂತ ಹೇಳಿ ಪ್ರತಿಯೊಬ್ಬ ರೈತರ ಕುಟುಂಬದಲ್ಲಿ ಇರೋದ್ರಿಂದ ನಮ್ಮ ಜಮೀನಿನಲ್ಲಿ ಯೂರಿಯಾದ ಪ್ರಮಾಣ, ಸಾರಜನಕ, ರಂಜಕ, ಪೊಟ್ಯಾಸ್ ಎಷ್ಟೆಷ್ಟು ಪ್ರಮಾಣದಲ್ಲಿ ಐತಿ, ಅಥವಾ ಲಘು ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿಯೆಂಟ್ ಅಂತ ನಾವೇನ್ ಕರಿತೇವಲ್ಲ, ಜಿಂಕ್ ಇರ್ಬೋದು, ಐರನ್ ಇರ್ಬೋದು, ಕ್ಯಾಲ್ಸಿಯಂ, ಸಲ್ಫರ್, ಸತು, ಇದೆಲ್ಲದ ಪ್ರಮಾಣ ನಮ್ಮ ಜಮೀನಲ್ಲಿ ಎಷ್ಟೆಷ್ಟು ಇದೆ, ಬೇಸಡಾನ ನಮ್ಮ ಜಮೀನಲ್ಲಿ ಇರ್ತಕ್ಕಂತ ರಾಸಾಯನಿಕ ಪ್ರಮಾಣದ ಅನುಗುಣವಾಗಿ ಮಣ್ಣನ್ನ ಪರೀಕ್ಷೆ ಮಾಡಿದಾಗ ನಮ್ಮ ಜಮೀನಲ್ಲಿ ಯೂರಿಯಾದ ಪ್ರಮಾಣ ಜಾಸ್ತಿ ಇದ್ದಾಗ ನಾವೇನ್ ಮಾಡ್ಬೋದು, ಒಂದು ಬೆಳೆಗೆ ಯೂರಿಯಾವನ್ನ ಕಡಿಮೆಯನ್ನ ಕೊಡ್ಲಿಕ್ಕೆ ನಮಗೆ ನಿರ್ಧರಿಸಬಹುದು. ಅದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇನ್ನು ನೀರಾವರಿ ಬೆಳೆತಕ್ಕಂಥ ರೈತರು ಮಣ್ಣಿನ ಜೊತೆಗೆ ನೀರು ಕೂಡ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಅಲ್ಲಿ ಆ ಒಂದು ನೀರಿನಲ್ಲಿ ಇರ್ತಕ್ಕಂಥ ಲವಣಾಂಶ ಇರ್ಬೋದು, ಪಿಎಚ್ ಇಸಿ ಆಧಾರದ ಮೇಲೆ ಆಮೇಲೆ ನಾವೇನ್ ಮಾಡ್ಬೋದು ಆ ಮಣ್ಣಿನ ಫಲವತ್ತತೆಗೆ ಏನೇನು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಬಹುದು ಅಂತ. ಈಗಾಗಲೇ ನಮ್ಮ ತುಂಗಭದ್ರಾ ತೀರದ ಪ್ರದೇಶದಲ್ಲಿ ಮತ್ತು ಏನು ನಮ್ಮ ರೈತರು ಭತ್ತವನ್ನ ಬೆಳೀತಾ ಇದ್ದಾರೆ, ಅವರು ಈಗಾಗಲೇ ಸಸಿ ಮಡಿಯನ್ನ ಹಾಕೊಳ್ತಾ ಇರ್ತಾರೆ. ಮಿನಿಮಮ್ ನಮಗೆ ಒಂದು ತಿಂಗಳ ಸಸಿ ಮಡಿ ಹಾಕುವ ಸಂದರ್ಭದಲ್ಲಿ ರೈತರು ಪ್ರತಿಯೊಬ್ಬ ರೈತರು ಏನ್ ಮಾಡ್ಬೇಕು, ಭತ್ತ ಬೆಳೀತಕ್ಕಂತ ರೈತರು ಸೆಣಬು ಅಥವಾ ಡಯಂತ್ಯವನ್ನ ಹಾಕ್ಬೇಕು ನಮ್ಮ ಜಮೀನಿಗೆ. ಭತ್ತ ಬೆಳೀತಕ್ಕಂತ ಪ್ರತಿಯೊಬ್ಬ ರೈತರು ಈ ಹಸಿರಿನ ಗೊಬ್ಬರವನ್ನ ಮಾಡೋದ್ರಿಂದ ಪ್ರತಿ ಎಕರೆಗೆ 15-20 kg ಸೆಣಬು ಅಥವಾ ಡಯಂತ್ಯವನ್ನ ಉಗ್ಗೋದ್ರಿಂದ ಅಲ್ಲಿ ಮಿನಿಮಮ್ ನಮಗೆ ಒಂದು ತಿಂಗಳ ಏನು ನೀವು ಸಸಿ ನಾಟಿ ಬರಾಕ ನಮ್ಮ ರೈತರು ಬೆಳೆಸ್ತಾ ಇರ್ತಾರೆ. ಈಗ ಭತ್ತದ ಗದ್ದೆ ನರ್ಸರಿಯಲ್ಲಿ ಅಂತ ಅದು ಯಾವಾಗ ಸಸಿ ಒಂದು ತಿಂಗಳು ಬರೋದ್ರಾಗ ಒಂದು ತಿಂಗಳ ಸಸಿನಲ್ಲಿ ಗೊಬ್ಬರ ಏನ್ ಬೆಳೆದಿರ್ತೈತಿ ಅದನ್ನ ರೋಟೋವೇಟರ್ ಮೂಲಕ ನಾವು ಮುದ್ದು ಹೊರಟು ನಾವು ಹಸಿರೆಲೆ ಗೊಬ್ಬರವನ್ನ ನಮ್ಮ ಜಮೀನಿಗೆ ಸೇರಿಸೋದ್ರಿಂದ ಮಣ್ಣಿನ ಒಂದು ಫಲವತ್ತತೆಗೆ ಮಣ್ಣಿನ ಒಂದು ಗುಣಧರ್ಮ ಭೌತಿಕ ಗುಣಧರ್ಮ ಇರಬಹುದು ರಾಸಾಯನಿಕ ಗುಣಧರ್ಮ ಇರಬಹುದು ಅಥವಾ ಜೈವಿಕ ಗುಣಧರ್ಮವನ್ನ ಕಾಪಾಡಿಕೊಂಡು ಮಣ್ಣಿನ ಸತ್ವವನ್ನ ಕಾಪಾಡಿಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಸರ್. ಹೀಗಾಗಿ ನಮ್ಮ ರೈತರು ಮಣ್ಣು ನೀರು ಪರೀಕ್ಷೆ ಮಾಡೋದ್ರಿಂದ ನಮ್ಮ ಜಮೀನಲ್ಲಿರ್ತಕ್ಕಂಥ ರಾಸಾಯನಿಕ ಗೊಬ್ಬರದ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಪ್ರತಿಯೊಂದು ಬೆಳೆಗೆ ಎಷ್ಟೆಷ್ಟು ಪ್ರಮಾಣದ ಯೂರಿಯಾ ಮತ್ತು ಡಿಎಪಿ ಪೊಟ್ಯಾಸ್ ಅನ್ನ ನಾವು ವೈಜ್ಞಾನಿಕ ರೀತಿಯಿಂದ ನಾವು ಕೊಡಲು ನಮಗೆ ಸಹಾಯ ಆಗುತ್ತೆ ಸರ್. ಅದು ಆ ಒಂದು ದಿಶೆಯಲ್ಲಿ ನಮ್ಮ ರೈತರು ತಪ್ಪದೇ ಮಳೆ ಆತ್ರಿತದಲ್ಲಿ ಮಣ್ಣಿನ ಒಂದು ಪರೀಕ್ಷೆಯನ್ನು ಮಾಡಬೇಕು. ನೀರಾವರಿಯಲ್ಲಿ ಬೆಳೀತಕ್ಕಂಥ ರೈತರು ಮಣ್ಣು ನೀರು ಪರೀಕ್ಷೆ ಮಾಡಿ ಎರಡನ್ನು ಗೊಬ್ಬರ ಕೊಡೋದ್ರಿಂದ ನಾವು ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ಕೂಡ ನಾವು ಕಡಿಮೆ ಮಾಡಬಹುದು ಸರ್. ಒಂದು ನೀವು ಆಗ್ಲೇ ಹೇಳಿದ್ರಿ ಈ ಬೆಳೆ ಪರಿವರ್ತನೆ ರೈತರು ಮಾಡ್ಬೇಕಾಗಿರ್ತಕ್ಕಂಥದ್ದು ತುಂಬಾ ಅಗತ್ಯ ಇದೆ ಅಂತಕ್ಕಂಥದ್ದು. ಇದರಿಂದ ರೈತರಿಗೆ ಯಾವ ರೀತಿ ಲಾಭಗಳಾಗ್ತದೆ? ಬೆಳೆ ಪರಿವರ್ತನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ತಜ್ಞರು ಹೇಳ್ತಾ ಇದ್ರೆ, ಆದ್ರೆ ವಾಣಿಜ್ಯ ಬೆಳೆಗಳಿಗೆ ಮಾರು ಹೋಗಿರ್ತಕ್ಕಂಥ ರೈತರು ಪ್ರತಿ ವರ್ಷ ಒಂದೇ ಬೆಳೆಯನ್ನ ಬಿತ್ತನೆ ಮಾಡೋದು, ಅದು ಬೆಳೆಯೋದು, ಇದನ್ನೇ ಮಾಡುವಂತದ್ದು ಪ್ರಮಾಣ ಹೆಚ್ಚಿದೆ. ಆದ್ರೆ ಇದರಿಂದಾಗಿ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಯಾವ ರೀತಿ ರೈತರಿಗೆ ಲಾಭವಾಗುತ್ತೆ ಅನ್ನುವಂಥದ್ದನ್ನ ನಮ್ಮ ರೈತರಿಗೆ ಸ್ವಲ್ಪ ಮನವರಿಕೆ ಮಾಡ್ಕೊಡಿ. ಮತ್ತೆ ಆಮೇಲೆ ಮಣ್ಣಿಗೂ ಹೇಗೆ ಲಾಭವಾಗ್ತದೆ? ಅದೇ ಸರ್, ಈಗ ನಾವು ವಿವಿಧ ಬೆಳೆಗಳನ್ನ ನಾವು ಹಿಂದಿನ ವರ್ಷ ನಮ್ಮ ರೈತರು ತಮ್ಮ ಜಮೀನಲ್ಲಿ ಉದಾಹರಣೆಗೆ ಮೆಕ್ಕೆಜೋಳ ಹಾಕಿರ್ಲಿ ಅಥವಾ ಹೈಬ್ರಿಡ್ ಜೋಳ ಹಾಕಿರ್ಲಿ, ಹತ್ತಿ, ಮೆಣಸಿನಕಾಯಿ ಅಥವಾ ಈ ಒಂದು ತುಂಗಭದ್ರಾ ಅಚ್ಚುಕಟ್ಟ ಪ್ರದೇಶದಲ್ಲಿ ಭತ್ತವನ್ನ ಬೆಳೀತಕ್ಕಂಥ ರೈತರನ್ನೇ ಆಗ್ಲಿ, ನಾವು ಬೆಳೆ ಪರಿವರ್ತನೆ ಮಾಡದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಹಿಂದಿನ ವರ್ಷ ಒಂದು ಒಬ್ಬ ರೈತ ಗೋವಿನ ಜೋಳ ಹಾಕಿದ ಅಂತಂದ್ರ, ಈ ವರ್ಷನೂ ಅದೇ ಜಮೀನಿಗೆ ನಾವು ಗೋವಿನ ಜೋಳವನ್ನು ಮುಂಗಾರಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರ, ಗೋವಿನ ಜೋಳಕ್ಕೆ ಬರ್ತಕ್ಕಂಥ ಸೈನಿಕ ಹುಳದ ಬಾಧೆ ಇರ್ಬೋದು ಅಥವಾ ಬೇರು ಕೊಳೆ ರೋಗ ಇರ್ಬೋದು, ಇದರ ಬಾಧೆ ನಾವು ಇದೇ ಮುಂಗಾರಿನಲ್ಲಿ ಮತ್ತೆ ನಾವು ಮೆಕ್ಕೆಜೋಳ ಹಾಕೋದ್ರಿಂದ ಅದರ ಬಾಧೆ ಶೇಕಡಾ 30-40% ಹೆಚ್ಚಿಗೆ ಆಗುತ್ತೆ. ವರ್ಷ ವರ್ಷ ಅದು ಏನಾಗುತ್ತೆ, ಈ ವರ್ಷ 10% ನಮಗೆ ವೀಟ್ ಇತ್ತು ಅಥವಾ ಬೇರು ಕೊಳೆ ರೋಗ ಇತ್ತು ಅಂತಂದ್ರ, ನಾವು ಮುಂದಿನ ವರ್ಷ ಅದೇ ಬೆಳೆಯನ್ನು ನಾವು ಹಾಕೋದ್ರಿಂದ 10-20% ಆಲ್ಮೋಸ್ಟ್ ಡಬಲ್ ಹಾಕಿಂತ ಹೋಗುತ್ತೆ ಸರ್. ಹೀಗಾಗಿ ನಮ್ಮ ರೈತರು ಯಾವುದೇ ಕಾಲಕ್ಕೂ ನಾವು ಏಕ ಬೆಳೆ ಪದ್ಧತಿಯನ್ನ ನಾವು ಅನುಸರಿಸಬಾರ್ದು. ಈ ವರ್ಷ ಹಾಕಿದ ಬೆಳೆಯನ್ನ ನಾವು 1-2 ಎಕರೆ ಅಥವಾ 5 ಎಕರೆ ಇರ್ತಕ್ಕಂತ ರೈತ ಪ್ರತಿಯೊಂದು ಬೆಳೆಯನ್ನ, ಉದಾಹರಣೆಗೆ ಗೋವಿನ ಜೋಳ 1 ಎಕರೆ, ಶೇಂಗಾ 1 ಎಕರೆ ಆಗ್ಲಿ ಅಥವಾ ಸೂರ್ಯಕಾಂತಿ, ವಿವಿಧ ಬೆಳೆಗಳನ್ನ ನಮ್ಮ ರೈತರು ಬೆಳೆಯೋದ್ರಿಂದ ನಾವು ಬೆಳೆ ಪರಿವರ್ತನೆ ಅದೇ ಜಾಗದಲ್ಲಿ ಸೇಮ್ ಬೆಳೆಯನ್ನ ಹಾಕೋದ್ರಿಂದ ನಮಗೆ ಕೀಟ ಮತ್ತು ರೋಗಗಳ ಬಾಧೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಮಣ್ಣಿನ ಫಲವತ್ತತೆ ಕೂಡ ನಮಗೆ ಕ್ಷೀಣಿಸ್ತಾ ಹೋಗುತ್ತೆ. ನಾವು ಒಂದೇ ಬೆಳೆಗೆ ನಾವು ಹಾಕೋದ್ರಿಂದ ಆ ಮಣ್ಣಿನ ಸತ್ವ ಕೂಡ ನಮಗೆ ಕಡಿಮೆ ಆಗುತ್ತೆ. ಹೀಗಾಗಿ ರೈತರು ಬೆಳೆ ಪರಿವರ್ತನೆ ಮಾಡೋದ್ರಿಂದ ಒಂದು ಆ ಬೆಳೆಗೆ ಬರ್ತಕ್ಕಂಥ ಕೀಟ ಮತ್ತು ರೋಗಗಳ ಬಾಧೆಯನ್ನ ನಾವು ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಏಕ ಬೆಳೆ ಬದಲಾಗಿ ನಾವು ಬೇರೆ ಬೆಳೆಯನ್ನ ಹಾಕೋದ್ರಿಂದ ಮತ್ತು ಮಣ್ಣಿನ ಫಲವತ್ತತೆ ಕೂಡ ನಾವು ಸುಧಾರಣೆ ಮಾಡೋದು ನಮ್ಮ ರೈತರಿಗೆ ಒಂದು ಹೆಚ್ಚಿನ ಲಾಭ ಕೂಡ ಆಗುತ್ತೆ. ರೈತರು ಯಾವುದೇ ಕಾಲಕ್ಕೂ ಏಕ ಬೆಳೆ ಪದ್ಧತಿಯನ್ನ ಅಥವಾ ಒಂದೇ ಬೆಳೆಯನ್ನ ನಾವು ಹಾಕೋದನ್ನ ನಾವು ಕಡಿಮೆ ಮಾಡ್ಬೇಕು. ಬೆಳೆ ಪರಿವರ್ತನೆ ಕಡ್ಡಾಯವಾಗಿ ರೈತರು ಮಾಡಬೇಕು, ಜೊತೆಗೆ ಮಿಶ್ರ ಬೆಳೆ ಪದ್ಧತಿನ ಅಳವಡಿಸಿಕೊಂಡ್ರೆ ತುಂಬಾ ಸೂಕ್ತ ಇದು. ಯಾಕಂದ್ರೆ ಬೆಳೆ ಪರಿವರ್ತನೆ ಮಾಡೋದಕ್ಕೆ ಅವ್ರಿಗೆ ಸುಲಭ ಆಗ್ತದೆ, ಜೊತೆಗೆ ಬೆಳೆ ಪರಿವರ್ತನೆಯ ಜೊತೆಗೆ ಮಿಶ್ರ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಬೆಳೆ ಪರಿವರ್ತನೆಯನ್ನು ಮಾಡ್ಕೊಳ್ಳೋಕೆ ತುಂಬಾ ಸುಲಭವಾಗ್ತದೆ. ಈಗ ಈ ವರ್ಷದಲ್ಲಿ ಬಿತ್ತಿರ್ತಕ್ಕಂತ ಬೆಳೆ ಆ ಜಾಗದಲ್ಲಿ ಮುಂದಿನ ವರ್ಷಕ್ಕೆ ಬೇರೆ ಬೆಳೆಗಳನ್ನ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ ಅವ್ರಿಗೆ ಇರ್ತಕ್ಕಂಥದ್ದು. ಮಣ್ಣಿಗೂ ಲಾಭ ಆಗ್ತದೆ ಮತ್ತು ರೋಗದ ಬಾಧೆಗಳು ಸಹಿತ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಮೂಲಕ ಆ ರೋಗ ನಿಯಂತ್ರಣಕ್ಕಾಗಿ ನಮ್ಮ ರೈತರು ಹೆಚ್ಚು ಹಣವನ್ನು ವ್ಯಯ ಮಾಡ್ತಾರೆ ಔಷಧಿಗಳಿಗಾಗಿ, ಅದಕ್ಕೆ ಇದಕ್ಕೆ ಆರ್ಥಿಕ ವರೆಯೂ ಸಹಿತ ತಪ್ಪುತ್ತೆ. ಜೊತೆಗೆ ಸರ್ ಇನ್ನೊಂದು ಅದೇ ಮಿಶ್ರ ಬೆಳೆ ಅಂತ ಹೇಳಿದ್ರಿ, ಈ ಅಂತರ ಬೆಳೆ ಬೇಸಾಯ ಪದ್ಧತಿಗೆ ಹೇಗೆ ಇದು, ಇದರಿಂದ ರೈತರಿಗೆ ಯಾವ ರೀತಿ ಲಾಭವಾಗ್ತದೆ ಅಂತ? ಅಂತರ ಬೆಳೆ ಮತ್ತು ಏಕದಳ ಬೆಳೆಗಳೇನಿರ್ತಾವಲ್ವಾ, ಇವುಗಳನ್ನು ಬೆಳೆಯೋದ್ರಿಂದ ರೈತರಿಗೆ ಯಾವ್ಯಾವ ರೀತಿಯ ಲಾಭಗಳಾಗ್ತವೆ ಅಂತ? ಈಗ ಏನಾಗುತ್ತೆ ಸರ್, ಈಗ ರೈತರು ಒಂದೇ ಬೆಳೆಗೆ ಸೀಮಿತವಾಗಿರಬಾರ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಾತಾವರಣದ ವೈಪರೀತ್ಯದಿಂದ ಅಥವಾ ನಾವೇನು ಕ್ಲೈಮೇಟಿಕ್ ಚೇಂಜ್ ಅಂತ ನಾವೇನ್ ಕರಿತೀವಿ, ಅಲ್ಲಿ ಮಣ್ಣಿನಲ್ಲಿ ಕೂಡ ನಾವು ಯಾವುದೇ ಒಂದು ನಮ್ಮ ರೈತ ಒಂದೇ ಬೆಳೆಗೆ ಸೀಮಿತ ಆದಾಗ ವಾತಾವರಣದ ಏರುಪೇರಿನಿಂದ ಒಂದು ಬೆಳೆಯಿಂದ ಆದ ನಷ್ಟವನ್ನ ಇನ್ನೊಂದು ಬೆಳೆಯಲ್ಲಿ ನಾವು ಪಡೀಲಿಕ್ಕೆ ನಮ್ಮ ರೈತರು ಬೆಳೆ ಯೋಜನೆಗಳನ್ನ ಹಾಕಿಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಈಗ ಗೋವಿನ ಜೋಳವನ್ನ ನಾವು ನಮ್ಮ ರೈತರು ಬೆಳೀತಾರ, ಹೈಬ್ರಿಡ್ ಜೋಳ ಬೆಳೀತಾರ, ಶೇಂಗಾ ಬೆಳೀತಾರ, ಅಲ್ಲಿ ಬೆಳೆಯುವಾಗ ಸಜ್ಜೆಯನ್ನು ಬೆಳೀತಾರ, ನವಣೆಯನ್ನು ಕೂಡ ಬೆಳೀತಾರೆ. ಈ ಒಂದು ಏಕದಳ ಬೆಳೆಯನ್ನ ಬೆಳೆಯೋದ ಹೊರಗಾಗಿ ಎಲ್ಲಕ್ಕಿಂತ ಹೆಚ್ಚು ಬೆಳೆಗಳು ನಮ್ಮ ರೈತನ ಜಮೀನಲ್ಲಿ ಇರಬೇಕು, ಅದಕ್ಕೆ ನಾವು ಅಂತರ ಬೆಳೆ ಅಂತ ನಾವು ಕರಿತೇವೆ. ಏಕದಳ ಬೆಳೆಯನ್ನ ನಾವು ಬರೆಯ ಸೀಮಿತವಾದಾಗ ಏನಾಗುತ್ತೆ, ರೈತರಿಗೆ ಒಂದೇ ಬೆಳೆಯಲ್ಲಿ ಒಂದು ಮಾರ್ಕೆಟ್ ಏನಾದ್ರೂ ರೇಟ್ ಡೌನ್ ಆಗ್ತಪ್ಪ ಅಂದ್ರೆ ಆ ಬೆಳೆಗೆ ಸರಿ ಆಗುತ್ತೆ. ಇನ್ನು ಅದರಲ್ಲಿ ಅಂತರ ಬೆಳೆಯಾಗಿ ನಾವು ತೊಗರಿ ಬೆಳೆಯನ್ನ ಅಥವಾ ಅಲಸಂದಿ ಬೆಳೆಯನ್ನ ಅಥವಾ ಮಡಕಿ ಬೆಳೆಯನ್ನ ನಾವು ಹಾಕೋದ್ರಿಂದ ಒಂದು ಮಣ್ಣಿನ ಫಲವತ್ತತೆ ಸುಧಾರಣೆ ಆಗುತ್ತೆ. ಅದ್ರ ಜೊತೆಗೆ ಒಂದು ಬೆಳೆಯಿಂದ ಆದ ನಷ್ಟವನ್ನ ಇನ್ನೊಂದು ಬೆಳೆಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಉದಾಹರಣೆಗೆ ನಾನು ಗೋವಿನ ಜೋಳವನ್ನ ಮೆಕ್ಕೆಜೋಳವನ್ನ ಹಾಕೇಂಡಿದೆ ಅಂತಂದ್ರೆ ಆ ಮೆಕ್ಕೆಜೋಳದಲ್ಲಿ 4 ಸಾಲ ಮೆಕ್ಕೆಜೋಳಕ್ಕ 2.5 ಸಾಲ ನಾವು ತೊಗರಿಯನ್ನು ಹಾಕಿರ್ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನ ಗೋವಿನ ಜೋಳವನ್ನ ಹಾಕ್ತಾ ಇದ್ದಾರೆ. ನಮ್ಮ ರೈತರು ಹೈಬ್ರಿಡ್ ಜೋಳವನ್ನ ಬೆಳೀತಾ ಇದಾರ, ಶೇಂಗಾವನ್ನ ಬೆಳೀತಾ ಇದಾರ, ಅಲ್ಲಿ ಬೆಳೀತಕ್ಕಂತ ರೈತರು. ನಾವು ಅಂತರ ಬೆಳೆಯಾಗಿ ನಾವು ದ್ವಿದಳ ಧಾನ್ಯದ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡಾಗ ತೊಗರಿ ಬೆಳೆಯನ್ನ ಉದಾಹರಣೆಗೆ ನಾನು ಗೋವಿನ ಜೋಳವನ್ನ ಹಾಕಿದಾಗ ರೈತರು ಪ್ರತಿಯೊಬ್ಬ ರೈತರ 4 ಸಾಲಿಗೆ 2.5 ಸಾಲ ಹಾಕಿರ್ಬೇಕು ಅಥವಾ 6 ಸಾಲಿಗೆ 2.5 ಸಾಲ ನಾವು ಹಾಕೋದ್ರಿಂದ ಉತ್ತಮವಾದ ಒಂದು ಇಳುವರಿಯನ್ನ ನಾವು ಪಡ್ಕೊಳ್ಬಹುದು. ಇದನ್ನ ನಾವು ಹೈಬ್ರಿಡ್ ಜೋಳದಲ್ಲಿ ಬೆಳಿಬಹುದು. ಆಮೇಲೆ ಶೇಂಗಾದಲ್ಲಿ ಬೆಳೆಯುವಾಗ ಪ್ರತಿ 6 ಸಾಲಿಗೆ 1 ಸಾಲು ನಾವು ತೊಗರಿಯನ್ನ ಬೆಳೆಯೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನ ನಾವು ಪಡ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ನವಣೆಯಲ್ಲಿ ಬೆಳೆಯುವಾಗ 4-6 ಸಾಲು ನವಣೆಗೆ 2.5 ಸಾಲ ನಾವು ತೊಗರಿಯನ್ನು ಹಾಕೋದ್ರಿಂದ ನಾವು ಉತ್ತಮವಾದ ಒಂದು ಇಳುವರಿಯನ್ನು ಕೂಡ ನಾವು ಪಡೆಯಬಹುದು ಸರ್. ಹೀಗಾಗಿ ಪ್ರತಿಯೊಂದು ಬೆಳೆಯನ್ನ ಬೆಳೆಯುವಾಗ ಗೋವಿನ ಜೋಳ ಆಗ್ಲಿ ಹೈಬ್ರಿಡ್ ಜೋಳ ಆಗ್ಲಿ ಅಥವಾ ಸಜ್ಜಿಯನ್ನ ಬೆಳೆಯುವಾಗ ನಮ್ಮ ರೈತರು ತಪ್ಪದೆ ಅಂತರ ಬೆಳೆಯಾಗಿ ತೊಗರಿ ಮತ್ತು ಆ ಮಡಿಕೆ ಬೆಳೆಯನ್ನ ಅಥವಾ ಅಲಸಂದಿ ಬೆಳೆಯನ್ನ ಅಕ್ಕಡಿ ಸಾಲಾಗಿ ನಾವು ಬೆಳೆಯೋದ್ರಿಂದ ಉತ್ತಮವಾದ ಒಂದು ಇಳುವರಿಯನ್ನ ಪಡಿಬಹುದು. ಅದ್ರ ಜೊತೆಗೆ ಅಲ್ಲಿ ಬರ್ತಕ್ಕಂಥ ಕೀಟ ಮತ್ತು ರೋಗದ ಬಾಧೆ ಏಕದಳ ಬೆಳೆಯನ್ನ ಒಂದೇ ಬೆಳೆಯಾಗಿ ನಾವು ಬೆಳೆಯೋದಕ್ಕಿಂತ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯದ ಬೆಳೆಯನ್ನ ಬೆಳೆಯೋದ್ರಿಂದ ಕೀಟ ಮತ್ತು ರೋಗದ ಬಾಧೆಯನ್ನ ಕೂಡ ನಾವು ಇಲ್ಲಿ ಕಡಿಮೆ ಮಾಡಿದಂಗೆ ಆಗುತ್ತೆ. ಅದ್ರ ಜೊತೆಗೆ ಹೆಚ್ಚಿನ ಆದಾಯವನ್ನು ಕೂಡ ನಾವು ಪಡ್ಕೊಳ್ಳಕ ಅನುಕೂಲ ಆಗುತ್ತೆ. ನಮ್ಮ ರೈತರು ಮೊದಲೆಲ್ಲ ಈ ಪದ್ಧತಿಯಲ್ಲೇ ಕೃಷಿಯನ್ನ ಮಾಡ್ಕೊಂಡು ಬರ್ತಾ ಇದ್ರು. ಕಾಲಾನಂತರದಲ್ಲಿ ವಾಣಿಜ್ಯ ಬೆಳೆಗಳ ಬೆಳೆಯುವ ಪದ್ಧತಿ ಜಾಸ್ತಿ ಆದಾಗ್ಲಿಂದ ಈ ಅಕಡಿ ಸಾಲಿನ ಬೇಸಾಯ ಕ್ರಮಗಳು ತಪ್ಪಿ ಹೋಗಿದೆ. ಆದ್ರೆ ಈಗ ಅದು ಅನಿವಾರ್ಯ ಅಂತ ಈಗೆಲ್ಲ ರೈತರಿಗೆ ಒಂದಿಷ್ಟು ಮನವರಿಕೆ ಆಗ್ತದೆ. ಯಾಕಂದ್ರೆ ಭೂಮಿಯ ಫಲವತ್ತತೆ ನಾಶವಾಗುವುದ್ರ ಜೊತೆಗೆ ತಮ್ಮ ಮನೆಗೆ ಬೇಕಾಗುವಂತಹ ಆಹಾರದ ಬೆಳೆಗಳು ಅವು ಸಹಿತ ಕೈತಪ್ಪಿ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಈಗ ಒಂದ್ ಕಡೆಗೆ ಆಹಾರ ಭದ್ರತೆಯು ಸಹಿತ ಕೈತಪ್ಪುವ ಸಾಧ್ಯತೆಗಳಿದೆ. ಈ ನಿಟ್ಟಿನೊಳಗಡೆಗೆ ರೈತರು ಅಂತರ ಬೇಸಾಯ ಪದ್ಧತಿಯಲ್ಲಿ ಅಕಡಿ ಸಾಲ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ಸಹಿತ ಅವರು ಯಾವುದೇ ರೀತಿಯ ನಷ್ಟವನ್ನ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ. ಜೊತೆಗೆ ಈ ಅಕಡಿ ಸಾಲ ಬೆಳೆ ಪದ್ಧತಿಗೆ ಹೊಂದಾಣಿಕೆ ಬೆಳೆಗಳು ಯಾವ್ಯಾವ್ದು ಸೂಕ್ತ ಸರ್? ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ಬೆಳೆಗಳು ಹೊಂದಾಣಿಕೆ ಆಗ್ತವೆ, ಹೇಗೆ ರೈತರು ಇದನ್ನ ಅನುಸರಿಸಬೇಕು ಅಂತ? ತಪ್ಪದೇ ನಮ್ಮ ರೈತರು ಈ ಒಂದು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಮಣ್ಣಿನ ಹೆಚ್ಚಿನ ಆದಾಯ ಜೊತೆಗೆ ಮಣ್ಣಿನ ಫಲವತ್ತತೆ ಕೂಡ ನಾವು ಹೆಚ್ಚಿನ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಬಿದ್ದಂತ ಮಳೆ ನೀರು ಕೂಡ ನಾವು ಇಳಿಜಾರಿಗೆ ಅಡ್ಡಲಾಗಿ ನಮ್ಮ ರೈತರು ಬಿತ್ತೋದನ್ನ ಕಲಿಬೇಕು. ಎಲ್ಲೆಲ್ಲಿ ನಮ್ಮ ರೈತರ ಜಮೀನುಗಳು ಇಳಿಜಾರಿಗೆ ಅದನ್ನು ಇಳಿಜಾರಿಗೆ ಅಡ್ಡಲಾಗಿ ನಾವು ಏಕದಳ ಮತ್ತು ದ್ವಿದಳ ಧಾನ್ಯದ ಬೆಳೆಯನ್ನು ಬೆಳೆಯೋದ್ರಿಂದ ಹೆಚ್ಚಿನ ಇಳುವರಿಯನ್ನ ಕೂಡ ನಾವು ನಮ್ಮ ರೈತರು ಪಡ್ಕೊಳ್ಬಹುದು. ಸರ್, ಒಂದು ಈಗ ಅದು ಮಿಶ್ರ ಬೆಳೆ ಪದ್ಧತಿಯಲ್ಲಿ ಈ ಬೆಳೆಗಳಿಗೆ ತಂದೆ ಆಗಿರ್ತಕ್ಕಂಥ ಕೆಲವು ಗುಣಲಕ್ಷಣಗಳಿರ್ತವೆ, ಹೊಂದಾಣಿಕೆ ಬೆಳೆಗಳಂತ ಇರ್ತವೆ, ಅದನ್ನ ಹೇಗೆ ನಿರ್ಧಾರ ಮಾಡಬೇಕು? ಯಾವ್ಯಾವ ಬೆಳೆಗಳನ್ನ ಬಿತ್ತಬೇಕು ಅಂತ? ಗೋವಿನ ಜೋಳವನ್ನ ತೆಗೆದುಕೊಂಡಾಗ ಗೋವಿನ ಜೋಳದಲ್ಲಿ ತೊಗರಿಯನ್ನ ಹಾಕಿರ್ಬೋದು ಸರ್. ಹೈಬ್ರಿಡ್ ಜೋಳ, ಗೋವಿನ ಜೋಳ ಮತ್ತು ಸಜ್ಜೆ, ಶೇಂಗಾ ಇವೆಲ್ಲದರಲ್ಲಿ ಅಂತರ ಬೆಳೆಯಾಗಿ ನಾವು ತೊಗರಿಯನ್ನ ಹಾಕೋದ್ರಿಂದ ಉತ್ತಮವಾದ ಇಳುವರಿಯನ್ನ ಮತ್ತು ಅಧಿಕ ಅಡಿಷನಲ್ ಇನ್ಕಮ್ ಆಗಿ ಕೂಡ ಹೆಚ್ಚಿನ ಆದಾಯವನ್ನು ಕೂಡ ನಾವು ಪಡ್ಕೊಳ್ಬಹುದು. ಹೌದೌದು. ಸೊ ರೈತರಿಗೆ ಈ ತರದ ಹೊಂದಾಣಿಕೆ ಬೆಳೆಗಳ ಬಗ್ಗೆ ತಿಳುವಳಿಕೆ ಸಾಮಾನ್ಯವಾಗಿ ಇದೆ. ಆದ್ರೆ ಇತ್ತೀಚಿನ ಹೊಸ ತಲೆಮಾರಿನ ರೈತರು ಇವುಗಳನ್ನೆಲ್ಲ ಸ್ವಲ್ಪ ವೈಜ್ಞಾನಿಕ ಪದ್ಧತಿಯನ್ನ ಇಟ್ಕೊಂಡು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ಸಹಿತ ಅವರ ಆರ್ಥಿಕ ಹೊರೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತದೆ, ರೈತರಿಗೆ ನಷ್ಟ ಸಂಭವಿಸುವುದಿಲ್ಲ. ಈಗಾಗಲೇ ಸಾಕಷ್ಟು ನಮ್ಮ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವುಗಳು ಮುಂಗಾರು ಹಂಗಾಮಿನಲ್ಲಿ ನಮ್ಮ ರೈತರು ಕೈಗೊಳ್ಳಬೇಕಾಗಿರ್ತಕ್ಕಂಥ ಬಿತ್ತನೆ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ರಿ ಸರ್. ಇದನ್ನು ನಮ್ಮ ರೈತರು ಖಂಡಿತವಾಗ್ಲೂ ಕೇಳ್ತಾರೆ ಮತ್ತು ಈ ಒಂದು ಕೃಷಿ ಪದ್ಧತಿಯಲ್ಲಿ ತಾವು ಹೇಳಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಅಳವಡಿಸಲಿಕ್ಕೆ ಪ್ರಯತ್ನ ಪಡಬೇಕು ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ತಜ್ಞರಾದ ತಮ್ಮನ್ನು ಸಹಿತ ರೈತರು ಸಂಪರ್ಕಿಸಬಹುದು ಫೋನಿನ ಯಾವುದೇ ಒಂದು ಬೆಳೆ ಮಾಹಿತಿ ಬೇಕಂತಂದ್ರೆ ಇರ್ತಕ್ಕಂಥ ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ ಆಗ್ಲಿ ಅಥವಾ ಕೃಷಿ ವಿಸ್ತರಣಾ ಕೇಂದ್ರ ತಜ್ಞರನ್ನ ಮತ್ತು ಅಧಿಕಾರಿಗಳನ್ನ ಸಂಪರ್ಕಿಸೋದ್ರಿಂದ ಅಲ್ಲಿ ರೈತರ ಸಮಸ್ಯೆಗಳಿಗೆ ನಾವು ಸೂಕ್ತವಾದ ಒಂದು ಪರಿಹಾರ. ಹಾಗೆ ನಮ್ಮ ರೈತರು ತಮ್ಮನ್ನ ಸಂಪರ್ಕಿಸಿ ಏನಾದ್ರೂ ಮಾಹಿತಿ ತಗೊಳ್ಬೇಕು ಅಂದ್ರೆ ಚಂದ್ರಕಾಂತ್ ಎಂ ಕಾಲಿಬಾವಿ ಸರ್ ಅವರನ್ನ ಹೆಚ್ಚಿನ ಮಾಹಿತಿಗೆ ನೀವು ಅವರನ್ನ ಸಂಪರ್ಕಿಸಬಹುದು. ಅವರ ದೂರವಾಣಿ ನಮ್ಮ ಸಂಖ್ಯೆಯನ್ನು ಬರ್ಕೊಳ್ಳಿ, 9480 6963 6.

ಪ್ರತಿ ಹೆಕ್ಟೇರ್ನಿಂದ ಸುಮಾರು 6,250 ಕಿಲೋಗ್ರಾಂನಷ್ಟು ಹಸಿರು ಕಾಯಿಗಳನ್ನು ಪಡಿಬಹುದು. ಹಬ್ಬುವ ತಳಿಗಳಾದರೆ ಗಿಡ್ಡ ತಳಿಗಿಂತ ಹೆಚ್ಚು ಬಾರಿ ಕೊಯ್ಲು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಪ್ರತಿ ಹೆಕ್ಟೇರ್ಗೆ 10,000-12,500 ಕಿಲೋಗ್ರಾಂನಷ್ಟು ಇಳುವರಿಯನ್ನು ನಿರೀಕ್ಷಿಸಬಹುದು. ಇದುವರೆಗೆ ಬೀನ್ಸ್ ಬೆಳೆ ಕುರಿತು ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳೋಣ ಒಂದು ರೈತರಿಗೆ ಪ್ರಿಯವಾದ ಮಣ್ಣಿನ ಒಂದು ಗೀತೆ. ಒಡಹುಟ್ಟಿದವರು ಚಿತ್ರದಿಂದ ಆಯ್ದದ್ದು. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಈ ಗೀತೆಗಿದೆ. ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ. ನಂಬಿದೊಡೆಯಲ್ಲಂಜಿಕೆ, ನೇಗಿಲನ್ನು ಹಿಡಿ ಹಿಡಿಯುವಾತ, ನೇಗಿಲನ್ನು ಹಿಡಿಯುವಾತ, ದೇಶಕ್ಕೆಲ್ಲ ಅನ್ನದಾತ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ಓ ತಮ್ಮಯ್ಯ ನೀ ಕೇಳು, ನಂಬಿ ಕೆಟ್ಟವರಿಲ್ಲವೋ. ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ಮಣ್ಣ.